ಮೊದಲಿಗೆ ಕೇಳಿ ರಾಜ್ ವಿಷ್ಣು ಚಿತ್ರದ ಗೀತೆ. ಕೇಳಿಬರುವ ಸ್ವರ ವಿಜಯ್ ಪ್ರಕಾಶ್, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ಸಂಯೋಜನೆ ಅರ್ಜುನ್ ಜನ್ಯ. ಪ್ರತಿ ಸೋಮವಾರ ಬೆಳಿಗ್ಗೆ 9:05 ಹಾಗೂ ಪ್ರತಿ ಬುಧವಾರ ಬೆಳಿಗ್ಗೆ 11:00 ನನ್ನ ಆಯ್ಕೆ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ತಾವು ಕೂಡ ಪತ್ರದ ಮೂಲಕ ಅಥವಾ ವಾಟ್ಸ್ಆಪ್ ಸಂಖ್ಯೆಗೆ ಮೆಸೇಜ್ ಕಳಿಸುವ ಮೂಲಕ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನು ಆಯ್ಕೆ ಮಾಡಿಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನೀವು ಆಯ್ಕೆ ಮಾಡಿದ ಗೀತೆ ಏಕೆ ಇಷ್ಟವಾಯಿತು ಎಂಬುದನ್ನು ಒಂದು ಅಥವಾ ಎರಡು ವಾಕ್ಯಗಳಲ್ಲಿ ಬರೆದು ತಿಳಿಸಬೇಕು. ಪತ್ರದ ಮೂಲಕ ನಿಮ್ಮ ಆಯ್ಕೆಯ ಗೀತೆಯನ್ನು ಕಳಿಸೋದಾದರೆ ನಮ್ಮ ವಿಳಾಸ ಹೀಗಿದೆ. ನಿಲಯದ ನಿರ್ದೇಶಕರು ನನ್ನ ಆಯ್ಕೆ ನನ್ನ ಹಾಡು ವಿಭಾಗ, ಆಕಾಶವಾಣಿ, ಜೆಪಿಎಸ್ ಕಾಲೋನಿ, ಭದ್ರಾವತಿ. ವಾಟ್ಸ್ಆಪ್ ಮೂಲಕ ಕಳಿಸೋದಾದರೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572760. ಗಮನಿಸಿ, ನನ್ನ ಆಯ್ಕೆ ನನ್ನ ಹಾಡು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರತಿ ಸೋಮವಾರ ಬೆಳಿಗ್ಗೆ 9:05 ಹಾಗೂ ಪ್ರತಿ ಬುಧವಾರ ಬೆಳಿಗ್ಗೆ 11:00 ಪ್ರಸಾರವಾಗ್ತಾ ಇದೆ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳಿ ಆನಂದಿಸಿ. ಕೇಳಿ ರಾಜ ವಿಷ್ಣು ಚಿತ್ರದ ಗೀತೆ. ಕೇಳಿ ಬರುವ ಸ್ವರ ವಿಜಯ್ ಪ್ರಕಾಶ್, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ಸಂಯೋಜನೆ ಅರ್ಜುನ್ ಜನ್ಯ. ಬಹದ್ದೂರ್ ಗಂಡು ನಮ್ಮ ಅಣ್ಣ ರಾಜಣ್ಣರ ನಾಗರ ಹಾಗೂ ಸಾಹಸ ಸಿಂಹ ವಿಷ್ಣು ದಾದ ನಮ್ಮಣ್ಣರ ಏನು ಯಾರು ಹುಟ್ಟಿಲ್ಲ ಮುಂದಕ್ಕೂ ಹುಟ್ಟಲ್ಲ ನಮ್ಮ ಸೊತ್ತು ಮತ್ತು ರಾಜ ಸಂಪತ್ ಕುಮಾರ ರಾಜ ವಿಷ್ಣು ರಾಜ ವಿಷ್ಣು ಜೀವನ ಚೈತ್ರ ಜೀವನ ಚಕ್ರ ರಾಜ ವಿಷ್ಣು ರಾಜ ವಿಷ್ಣು ಒಂದೊಂದು ಪಾಠ ಇವರ ಚಿತ್ರ ಹೆಮ್ಮೆಯ ನಟ ನೋಡಿದರ ಸಾಕು ಕಾಣೋ ಕಾಲಿಗ ಬೀಳೋಣ ಅನ್ನಿಸ ನಟ ದೇವರನ್ನ ಗೆದ್ದಿರುವ ಮಾನವರು ನಟ ಸಾರ್ವಭೌಮ ವರ ನಟರು ದೇವತ ಮನುಷ್ಯ ಶಂಕರ್ ಗುರು ನಮ್ಮ ನಿಮ್ಮ ರಾಜಣ್ಣರು ಗಂಧದ ಗುಡಿಯ ಅಣ್ಣ ತಮ್ಮ ಬಂದ್ರು ನೋಡು ನಮ್ಮ ರಾಜ ವಿಷ್ಣು ರಾಜ ವಿಷ್ಣು ಜೀವನ ಚೈತ್ರ ಜೀವನ ಚಕ್ರ ರಾಜ ವಿಷ್ಣು ರಾಜ ವಿಷ್ಣು ಒಂದೊಂದು ಪಾಠ ಇವರ ಚಿತ್ರ ಬೇಡರ ಕಣ್ಣಪ್ಪ ಬಹದ್ದೂರ್ ಗಂಡು ನಮ್ಮ ಅಣ್ಣ ರಾಜಣ್ಣರ ಜಗ್ಗಲ್ಲ ಕನ್ನಡ ನಾಡಿನ ಮೆಚ್ಚಿನ ನಟ, ಹೆಣ್ಣು ಅಂದ್ರೆ ದೇವ್ರು ಅಂತ ನುಡಿದು ನಡೆದು ತೋರಿದ ನಟ, ಕೋಟಿಗೊಬ್ಬ ವಿಷ್ಣುಜಿ ಚಾಣಕ್ಯ, ನಾಡು ಎಂದು ಮರೆಯದ ಮಾಣಿಕ್ಯ, ಮುತ್ತಿನ ಹಾರದ ಸಾಮ್ರಾಟರು ರಾಜಾದಿ ರಾಜ ನಮ್ಮಣ್ಣರು, ಗಂಧದ ಗುಡಿಯ ಅಣ್ಣ ತಮ್ಮ ಬಂದ್ರು ನೋಡು ನಮ್ಮ ರಾಜ ವಿಷ್ಣು, ರಾಜ ವಿಷ್ಣು ಜೀವನ ಚೈತ್ರ ಜೀವನ ಚಕ್ರ, ರಾಜ ವಿಷ್ಣು ರಾಜ ವಿಷ್ಣು ಒಂದು ಪಾಠ ಇವರ ಚಿತ್ರ, ಬೇಡರ ಕನ್ನಪ್ಪ ಬಹದ್ದೂರ್ ಕಂಡು ನಮ್ಮ ಅಣ್ಣ ರಾಜನ್ನರು. ಈಗ ಕೇಳಿ ಚೈತ್ರ ಹಾಗೂ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ರವಿಮಾಮ ಚಿತ್ರದ ಗೀತೆ, ಸಂಗೀತ ಸಂಯೋಜನೆ ಚೈತನ್ಯ. ಕಾರಣ ಭೂಪತಿ ನಾನು ಟೀನೇಜ್ ಹೆವಿ ವೋಲ್ಟೇಜ್ ಲವ್ ನನ್ನ ಫ್ಯೂಸು ಟೀನೇಜಿಗೆ ನೀನೆ ಸ್ಕೂಲು ನೀ ಪ್ರೀತಿಗೆ ಪ್ರಿನ್ಸಿಪಾಲ್ ಈ ಸ್ಕೂಲಿನ ಪಾಠ ಕೇಳು ಪ್ರೇಮಾಂಕುರ ಮೊದಲ ಸಾಲು ಬೆಳ್ಳಿ ಮನಸ ಮಳ್ಳಿ ನೀನು ಮತ್ತು ನನಗೆ ಬಂತು ಸಿಹಿ ತುತ್ತು ಮೂರು ಹೊತ್ತು ನಿಂಗೆ ಇತ್ತು ಖುಷಿ ತಂತು ಹಲೋ ಜಾಣೆ ಕಲರ್ ಜೇನೆ ದೊಂಬಿ ಮಾಡೋದು ದುಂಬಿ ನಾನು ಅಲೆಯ ಮಳೆಯೊಳಗೆ ಸುಖದ ಮಳೆ ಒಳಗೊಳಗೆ ಇನ್ನು ಮುಂದೆ ಕೇಳಿ ಪುನೀತ್ ರಾಜ್ಕುಮಾರ್ ಅವರ ಸ್ವರದಲ್ಲಿ ಅಕಿರಾ ಚಿತ್ರದ ಗೀತೆ ಸಂಗೀತ ಸಂಯೋಜನೆ ಬಿ ಅಜನೀಶ್ ಲೋಕನಾಥ್ ಸನ್ನೆಯಿಂದಲೇನೆ ನನ್ನ ಸಂದೇಶಕ್ಕೆ ಸಹಿಯಾಕು ನಲ್ಲೇ ನನ್ನ ನೋಡಿ ನಾಚಿ ನಿಂತ ನಿನ್ನ ಸಂಕೋಚಕ್ಕೆ ಸೋತು ಹೋದೆ ನಲ್ಲೇ ಸುಕುಮಾರಿ ಸಂಗಾತಿಯಾಗಿ ಆನಂದ ತಂದಾಯಿತು ಸರವಾಗಿ ಸಂಪೂರ್ಣವಾಗಿ ಹೃದಯ ಬಸರಿದಳು ಸನಿಹ ಸೆಳೆಯುವ ಸರತ ಸುಂದರ ಹರಿದು ಹೋಗಲೇ ಬೇಕಂತ ಪಟ್ಟು ನಿಂತವನೆ ಕಣ್ಣೆತ್ತಿ ನೋಡಮ್ಮ ಒಂದ್ಸಾರಿ ಸರಿಯಾಗಿ ನಿಮ್ ಜೊತೆ ಎಲ್ಲಿದ್ದು ಇತ್ತೇಜನಾಗಿ ಸಂವಾದ ಸಂಪ್ರೀತಿಯಲ್ಲಿ ನೀ ಬಂದು ನಿಂತೆ ಸಲಾಪ ಸಂತೋಷದಿಂದ ಒಂದಾಗುವಂತೆ ಬರುವ ಉಲ್ಲಾಸವ ಊಹಿಸಿದೆ ಉಸಿರು ನಾಚಿ ನಗುತ್ತ ನನ್ನಲ್ಲಿಯೇ ಸ್ವರವಾಯ್ತು ನಿನ್ನ ಹೆಸರು ಮಗಳು ನಗೆಯ ಮುಗುತ್ತಿ ಸುಂದರಿಯೇ ಮುಂದೆ ದೃಷ್ಟಿ ಆದಂತೆ ಬಿದ್ದಂತೆ ಹೀಗೇಕೆ ನಿಂತಿರುವ ಸಂದೇಶಕ್ಕೆ ಸಹಿಯಾಕು ನಲ್ಲೇ ನನ್ನ ನೋಡಿ ನಾಚಿ ನಿಂತ ನಿನ್ನ ಸಂತೋಷಕ್ಕೆ ಸೋತು ಹೋದೆ ನಲ್ಲೇ ಸುಕುಮಾರಿ ಸಂಗಾತಿಯಾಗಿ ಆನಂದ ತಂದಾಯಿತು ಸರವಾಗಿ ಸಂಪೂರ್ಣವಾಗಿ ಹೃದಯ ಬಸರಿದಳು ಈಗ ಕೇಳಿ ಶ್ರೇಯಾ ಘೋಷಾಲ್ ಹಾಗೂ ರಾಜೇಶ್ ಅವರ ಸ್ವರದಲ್ಲಿ ಮುನಿಯ ಚಿತ್ರದ ಗೀತೆ. ಸಾಹಿತ್ಯ ಜಮಖಂಡಿ ಶಿವು, ಸಂಗೀತ ಸಂಯೋಜನೆ ಜಿ ಅಭಿಮಾನ್ ರಾಯ್. ಇನ್ನು ಮುಂದೆ ಕೇಳಿ ಗುರು ಕಿರಣ್ ಅವರ ಸ್ವರದಲ್ಲಿ ಪಲ್ಲಕ್ಕಿ ಚಿತ್ರದ ಗೀತೆ, ಸಂಗೀತ ಸಂಯೋಜನೆ ಗುರು ಕಿರಣ್. ಕಣ್ಣಲ್ಲೂ ನೀನೇನೆ, ಕಂಡಲ್ಲೂ ನೀನೇನೆ, ನನ್ನಲ್ಲೂ ನೀನೇ ಕಾಣುವೆ, ಕುಂತಲ್ಲೂ ನೀನೇನೆ, ನಿಂತಲ್ಲೂ ನೀನೇನೆ, ಎಲ್ಲೆಲ್ಲೂ ನೀನೇ ಕಾಡುವೆ. ಕಣ್ಣಲ್ಲೂ ನೀನೇನೆ, ಕಂಡಲ್ಲೂ ನೀನೇನೆ, ನನ್ನಲ್ಲೂ ನೀನೇ ಕಾಣುವೆ. ನನಗೋಸ್ಕರ ಬ್ರಹ್ಮ ಬರೆದಾಕ್ಷರ ಬೀಡು ಬೀಡು ಈ ಅಂತರ, ಇಂಥ ಪ್ರೇಮಾಂಕುರ ಆರ ನಂತರ ಕ್ಷಣ ಕ್ಷಣ ಪ್ರಿಯಗಿಂತ ಪ್ರೇಮಾಂಕುರ ಬಂದಿಲ್ಲ ಇನ್ನ ಯಾವ ತರ, ದಯ ತೋರಿದ್ದಾರೆ ವರ ಇನ್ನೀಗ ಸಾಕು ಪ್ರಶ್ನೋತ್ತರ. ಕಣ್ಣಲ್ಲೂ ನೀನೇನೆ, ಕಂಡಲ್ಲೂ ನೀನೇನೆ, ನನ್ನಲ್ಲೂ ನೀನೇ ಕಾಣುವೆ, ಕುಂತಲ್ಲೂ ನೀನೇನೆ, ನಿಂತಲ್ಲೂ ನೀನೇನೆ, ಎಲ್ಲೆಲ್ಲೂ ನೀನೇ ಕಾಡುವೆ. ತಂದು ಪ್ರೇಮಾಯಣ ಕನ ಕನವು ಕಂಪನ, ಈಗ ಎಲ್ಲಾ ದಿನ ನಿಂದೆ ಪಾರಾಯಣ ಜಪಿಸಲು ನೀ ಕಾರಣ, ಬರು ಸೊನ್ನೆಯಾಗಿದ್ದ ನನ್ನಲ್ಲಿ ನಿನ್ನ ನಿಂತುಂಬಿದೆ, ನುಡಿಯನ್ನೇ ಮರೆತಿದ್ದ ನಾಯಿ ಈಗ ಕಣ್ಣೆ ಮಾತಾಡಿದೆ, ನೀ ಮೋಡಿಯ ಕಣ್ಣಲ್ಲೂ ನೀನೇನೆ, ಕಂಡಲ್ಲೂ ನೀನೇನೆ, ನನ್ನಲ್ಲೂ ನೀನೇ ಕಾಣುವೆ, ಕುಂತಲ್ಲೂ ನೀನೇನೆ, ನಿಂತಲ್ಲೂ ನೀನೇನೆ, ಎಲ್ಲೆಲ್ಲೂ ನೀನೇ ಕಾಡುವೆ. ಈಗ ಕೇಳಿ ರೀಟಾ ಹಾಗೂ ಚಿನ್ಮಯಿ ಅವರ ಸ್ವರದಲ್ಲಿ ಸಂಗಮ ಚಿತ್ರದ ಗೀತೆ, ಸಂಗೀತ ಸಂಯೋಜನೆ ದೇವಿ ಶ್ರೀ ಪ್ರಸಾದ್. ಎಲ್ಲಾರು ಹಾಳಾಗೋದು ಪ್ರೀತಿಯಿಂದ

ದಾವಣಗೆರೆ ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದ ಡಾಕ್ಟರ್ ಮಲ್ಲಿಕಾರ್ಜುನ ಬಿಒ ಅವರೊಡನೆ ಸಂದರ್ಶನ ಕೇಳುವಿರಿ. ನಂತರ ಸೊರಬದ ಶ್ರೀಮತಿ ಪುಷ್ಪಾ ಪಿಎಂ ಮತ್ತು ತಂಡದವರಿಂದ ಜಾನಪದ ಗೀತೆಗಳು ಹಾಗೂ ಪರಿಸರ ಗೀತೆಯನ್ನ ಕೇಳುವಿರಿ. 8 ಗಂಟೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಬಿಟಿ ಅರುಣ್ ಅವರೊಡನೆ ಸಂದರ್ಶನ ಕೇಳುವಿರಿ. 8:30 ಚಿತ್ರಗೀತೆಗಳು, 9:15 ಆಸಿನ್ ಬೆಂಗಳೂರು, 9:30 ರಾಷ್ಟೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಸುನಂದಾ ಪಟ್ನಾಯಕ್ ಅವರಿಂದ ಗಾಯನ ಪ್ರಸಾರವಾಗಲಿದೆ. ನಂತರ ನಕುಲ್ ಮಿಶ್ರಾ ಅವರಿಂದ ತಬಲ ವಾದನ. ಇನ್ನು ನಾಳೆ ಬೆಳಿಗ್ಗೆ 6:10 ಡಾ ವಿದ್ಯಾಶ್ರೀ ಕುಲಕರ್ಣಿ ಅವರಿಂದ ಚಿಂತನ. ಇದು ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 6:20 ಶುಭೋದಯ ನಮ್ಮ ಕರ್ನಾಟಕ. 6:40 ಕೆಳದಿ ಶಿವಪ್ಪನಾಯ್ಕ ಯುಎಎಚ್ಎಸ್ ನೇಗಿಲ ಮಿಡಿತ ಪ್ರಾಯೋಜಿತ ಕಾರ್ಯಕ್ರಮ. ವಿಷಯ ಪಪ್ಪಾಯಿ ಬೆಳೆಯಲ್ಲಿ ಬರುವ ಪ್ರಮುಖ ಕೀಟಗಳು ಹಾಗೂ ನಿರ್ವಹಣೆ. ಈ ಕುರಿತು ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದ ಹಿರಿಯ ಸಂಶೋಧಕರಾದ ಸಂಶೋಧಕರು ಹಾಗೂ ತಜ್ಞರಾದ ಡಾಕ್ಟರ್ ನವೀನ್ ಅವರಿಂದ ಮಾಹಿತಿ ಕೇಳುವಿರಿ. 6:45 ಭಾವಗೀತೆಗಳು, 7:15 ಪ್ರಾಯೋಜಿತ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ. 7:45 ಪ್ರಾಯೋಜಿತ ಕಾರ್ಯಕ್ರಮ ನಿತ್ಯ ವಿಜ್ಞಾನ. ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ. 7:50 8:30 ಹಾಗೂ 9:35 ಚಿತ್ರಗೀತೆಗಳನ್ನು ಕೇಳುವಿರಿ.